ಎಲ್ಲ ಈ ಬಯಲು ಪ್ರದೇಶದಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಕಾಳುಮೆಣಸಿಗೆ ಒಳ್ಳೆ ಧಾರಣೆ ಇರೋದ್ರಿಂದ ಅದನ್ನ ರೈತರು ಈ ಕಸಿ ಪದ್ಧತಿಯಿಂದ, ಅದರಲ್ಲೂ ವಿಶೇಷವಾಗಿ ಈ ಬ್ರೆಜಿಲಿಯನ್ ಪೆಪ್ಪರ್ ಅಂತ ಬರ್ತದೆ, ಅದನ್ನ ಅದಕ್ಕೆ ಕಸಿ ಮಾಡಲಿಕ್ಕೆ ಬೇರು ಕಾಂಡವನ್ನಾಗಿ ಬಳಸ್ತಾರೆ. ಅದನ್ನ ಬಳಸಿ ಇದಕ್ಕೆ ಮೊದಲೇ ಹೇಳಿದ್ನಲ್ಲ ನಾನು, ಅದೇ ಪದ್ಧತಿ, ಅದೇನೆ ಜಾಯಿಂಟ್ ಮಾಡೋದು, ಇದು ವೆಜ್ ಗ್ರಾಫ್ಟಿಂಗ್ ಪದ್ಧತಿಯಲ್ಲಿ ವಿ ಶೇಪ್ನಲ್ಲಿ ಅದನ್ನ ಕಟ್ ಮಾಡಿ ಬೆಣೆ ಆಕಾರದಲ್ಲಿ ಕಟ್ಟಿ ಅಭಿವೃದ್ಧಿ ಪಡಿಸುದು, ಅದು ಕಾಳುಮೆಣಸಿಗೂ ಅನ್ವಯ ಆಗ್ತದೆ, ಸುಲಭದಲ್ಲಿ ಮಾಡಬಹುದು. ನಿಮ್ಗೆ ಒಂದು ಬಳ್ಳಿ ಬೇಕು, ಅದಕ್ಕೆ ಮೂಲ ಬೇರು ಬಳ್ಳಿ ಕಟಿಂಗ್ ಇಂದ ಅಭಿವೃದ್ಧಿ ಮಾಡಬಹುದು. ಕಟಿಂಗ್ ಸಾಕ್ಷಿ ಅಲ್ಲಿ ನಿಮ್ದು ಒಂದು ಪ್ಲಾಸ್ಟಿಕ್ ಪ್ಯಾಕೆಟ್ ಅಲ್ಲಿ ಹಾಕಿ ನೀವು ತಯಾರು ಮಾಡ್ಕೊಂಡು ಈಗ ಒಂದು 100 ಇದನ್ನ ಏನು ಪ್ಯಾಕೆಟ್ ಅನ್ನು ಮಾಡ್ಕೊಂಡ್ಬಿಟ್ರೆ ಹೌದು, ನೀವು ಅದನ್ನ ತಂದ್ಕೊಂಡ್ರೆ ಆಯ್ತು ಮೇಲಿಂದ ಒಂದು ಚಿಗುರನ್ನ. ಹೌದೌದು, ನಿಮ್ಗೆ ಯಾವ್ದು ಬೇಕು, ಯಾವ್ದು ತರದ ಜಾತಿ ಬೇಕು? ಈಗ ಪಣಿಯೂರು ಒಂದು ಇವತ್ತು ಪ್ರಚಲಿತ ಇರುವಂತ ತಳಿ, ಅದರದ್ದು ಕುಡಿಯನ್ನ ಅದಕ್ಕೆ ಕಟ್ಟಬಹುದು. ಒಂದು ತಂದ್ಕೊಂಡ್ರೆ ನಿಮ್ಗೆ ಸಾಕಷ್ಟು ಆಗುತ್ತೆ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ಕಾಳು ಮೆಣಸಿಗೆ ಸೊರಗು ರೋಗ, ಕೊಳೆ ರೋಗ ಇದರದೆಲ್ಲ ಸಮಸ್ಯೆ ಇದೆ. ಈ ತರ ಕಸಿ ಮಾಡೋದ್ರಿಂದ ಈ ಕೆಳಗಡೆ ಏನು ಬ್ರೆಜಿಲಿಯನ್ ತಳಿ ಇದೆ ಅದಕ್ಕೆ ಇದೆಲ್ಲದಕ್ಕೂ ನಿರೋಧಕ ಶಕ್ತಿ ಇರೋದ್ರಿಂದ ಆ ಕಸಿ ಪದ್ಧತಿ ಕಾಳುಮೆಣಸಿನಲ್ಲಿ ಬಹಳ ಒಳ್ಳೇದು ಅಂತ ಅನ್ನಿಸ್ತದೆ. ಯಾವ್ದಾದ್ರು ರೋಗ ಬರೋ ಸಾಧ್ಯತೆ ಇದೆ ಇದರಲ್ಲಿ? ರೋಗ ಅಂದ್ರೆ ನರ್ಸರಿ ಹಂತದಲ್ಲಿ ಕೊಳೆ ರೋಗ ಬರೋ ಸಾಧ್ಯತೆ ಇರ್ತದೆ. ಕೊಳೆ ರೋಗ ಅಂದ್ರೆ ಬೂದು ರೋಗ, ಜಾಸ್ತಿ ಆರ್ದ್ರತೆ, ಟೆಂಪರೇಚರ್ ಜೊತೆಗೆ ಜಾಸ್ತಿ ಆರ್ದ್ರತೆ ಇದ್ರೆ, ಟೆಂಪರೇಚರ್ ಜಾಸ್ತಿ ಆದ್ರೆ ರೋಗ ಬರೋ ಸಾಧ್ಯತೆ ಇದೆ. ಅದನ್ನ ನಾವು ಟೆಂಪರೇಚರ್ ಅನ್ನು ಕಂಟ್ರೋಲ್ ಮಾಡಿಕೊಂಡು, ಅಂದ್ರೆ 30-35 ಡಿಗ್ರಿ ಟೆಂಪರೇಚರ್, 90% ಹ್ಯುಮಿಡಿಟಿ, ರಿಲೇಟಿವ್ ಹ್ಯುಮಿಡಿಟಿ ಆರ್ದ್ರತೆ ಅಷ್ಟಿದ್ರೆ ಗಿಡ ಆರೋಗ್ಯಕರವಾಗಿ ಬೆಳೀತದೆ. ಅಕಸ್ಮಾತ್ ಒಂದು ರೋಗ ಅಥವಾ ಕೀಡೆ ಬಂದ್ರೆ ಅದಕ್ಕೆ ಸೂಕ್ತವಾದ ರಾಸಾಯನಿಕದಿಂದ ಅದನ್ನ ಕಂಟ್ರೋಲ್ ಮಾಡಬಹುದು, ನಿಯಂತ್ರಣ ಮಾಡಬಹುದು. ಆಯ್ತು, ಡಾಕ್ಟರ್ ಮಂಜುನಾಥ್ ವಿ ಹೆಗಡೆ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತಮ್ಮ ಕೃಷಿ ಅನುಭವವನ್ನ, ತಮ್ಮ ತರಬೇತಿಯ ಒಂದು ಪದ್ಧತಿಯನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಇದರಲ್ಲಿ ಮಾವಿನ ಕೃಷಿ ಬಗ್ಗೆ ಹೇಳಿದ್ರಿ ಡಾಕ್ಟರ್ ಮಂಜುನಾಥ್ ಅವರೇ, ಇಲ್ಲಿವರೆಗೆ ನಮಗೆ ನಮ್ಮ ರೈತರಿಗೆ ಸೂಕ್ತವಾದ ಮಾಹಿತಿಯನ್ನ ಒದಗಿಸಿದ್ದೀರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಮಂಜುನಾಥ್ ಹೆಗಡೆ ಅವರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. 9488336258 ಇನ್ನೊಮ್ಮೆ ಕನ್ನಡದಲ್ಲಿ ಹೇಳ್ತೇನೆ, 9488336258. ಮತ್ತೊಮ್ಮೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಮಾವಿನ ಗಿಡದ ಕಸಿ ವಿಧಾನಗಳು ಈ ಕುರಿತು ಮಂಜುನಾಥ್ ವಿ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ಕೇಳಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದ.